ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2018-19 ಇದು ನಮಗೆ ಸ್ಯಾಂಕ್ಷನ್ ಆಗಿ ಬಂದಿದೆ. 2019 ಡಿಸೆಂಬರ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ಕಾರ್ಯಕ್ರಮ, ಈ ಒಂದು ಯೋಜನೆ ಅನುಷ್ಠಾನಕ್ಕೆ ತಂದಿದ್ದೇವೆ. ನಮ್ಮ ಜಿಲ್ಲಾ ಕಿಮ್ಸ್ ಹಾಸ್ಪಿಟಲ್ ಎದುರುಗಡೆ ನಮ್ಮ ಸಖಿ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ ಸರ್. ಈ ಸಖಿ ಯೋಜನೆ ಬರುವುದಕ್ಕಿಂತ ಮೊದಲು ಈ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಹಿಳೆಯರಿಗೆ ರಕ್ಷಣೆಗೆ ಯಾವ ರೀತಿಯ ಒಂದು ವ್ಯವಸ್ಥೆ ಇತ್ತು, ಅದರಲ್ಲಿ ಏನೇನು ತೊಂದರೆಗಳು ಎದುರಾಗ್ತಾ ಇದ್ವು? ಬಹಳ ಒಳ್ಳೆಯ ಪ್ರಶ್ನೆ ಸರ್. ಈ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರಿಗೆ ಈ ನಮ್ಮ ತಾಲೂಕುಗಳಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಇದೆ. ಅಲ್ಲಿ ಏನಂದ್ರೆ ಈ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳೇ, ವಿಶೇಷವಾಗಿ ಸಂರಕ್ಷಣಾಧಿಕಾರಿಗಳು ಅಂತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಯಾವುದೋ ಒಂದು ಮಹಿಳೆಗೆ ಅವಳ ಕುಟುಂಬದೊಳಗೆ ಏನಾದರೂ ಒಂದು ಸಮಸ್ಯೆ ಆದಾಗ, ಅಥವಾ ಅವಳ ಒಂದು ಮದುವೆ ಆಗಿರತ್ತಂತ ಹೆಣ್ಣು ಮಗಳಿಗೆ ಆಕೆ ಪತಿಯಿಂದ ಇರ್ಬೋದು, ಅಥವಾ ಕುಟುಂಬದ ಇನ್ಯಾರೋ ಸದಸ್ಯರಿಂದ ಅವಳಿಗೆ ತೊಂದರೆ ಆದಾಗ ಆಕೆ ಬಂದು CDPO ಆಫೀಸ್ನಲ್ಲಿ ಬಂದು ಅದರ ಬಗ್ಗೆ ಕಂಪ್ಲೇಂಟ್ಸ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅಂತ ಸಂದರ್ಭದಲ್ಲಿ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರ ಮನೆಯವರನ್ನ ಕರೆಸಿ ಅವರಿಗೆ ಪ್ರಥಮವಾಗಿ ಅವರಿಗೆ ಅವರ ಏನು ಅಹವಾಲುಗಳು, ಯಾವ ಕಾರಣಕ್ಕಾಗಿ ಇವರಿಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ನಡೀತಾ ಇದೆ ಅದನ್ನ ಕೇಳಿಸ್ಕೊಂಡು ಅವರಿಗೆ ಆದಷ್ಟು ಏನು ಅಂದ್ರೆ ಅವರನ್ನ ಆ ಕುಟುಂಬ ಸರಿಯಾದ ರೀತಿಯಲ್ಲಿ ಮುಂದೆ ಹೋಗುವ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ಅವರಿಗೆ ಕೌನ್ಸಿಲಿಂಗ್ ಸಮಾಲೋಚನೆಯನ್ನು ಮಾಡುವಂತ ಒಂದು ಕೆಲಸವನ್ನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಾಡ್ತಾ ಇದ್ರು. ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಸರ್ ಅದು ಏನಾಗತ್ತೆ ಅಂತ ಹೇಳಿದ್ರೆ ಅವರು ಮಾತು ಕೇಳುವುದಿಲ್ಲ. ಅಂತ ಸಂದರ್ಭದಲ್ಲಿ CDP ಅವರಿಗೆ DIR ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್ ಅನ್ನ ಕೋರ್ಟ್ ಅಲ್ಲಿ ದಾಖಲೆ ಮಾಡಲಿಕ್ಕೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಅಧಿಕಾರ ಇದೆ. ಅವರು ಕೋರ್ಟ್ ಅಲ್ಲಿ ಆ ಒಂದು ಪ್ರಕರಣವನ್ನು ದಾಖಲೆ ಮಾಡ್ತಾರೆ ಮತ್ತು ಕೋರ್ಟ್ ಪ್ರೊಸೀಜರ್ ಅನ್ನು ಫಾಲೋ ಮಾಡುದು. ಕೋರ್ಟಿಂದ ನೋಟಿಸ್ CDP ಆಫೀಸಿಗೆ ಬಂದು ಅಲ್ಲಿಂದಲೇ ಅದನ್ನು ಸರ್ವ್ ಮಾಡುವಂತ ಕೆಲಸ ಆಗುತ್ತೆ ಮತ್ತು ಕೋರ್ಟ್ ಪ್ರೊಸೀಜರ್ ಪ್ರಕಾರ ಹೋಗ್ತಾ ಇತ್ತು. ಒಂದೊಂದು ಸಲ ಅಲ್ಲಿಯ ನ್ಯಾಯಾಧೀಶರುಗಳು ಅವರಿಗೆ ಏನು ಅವರ ಮನೆ ಭೇಟಿ ಮಾಡಿ ಇಂಟ್ರೀಮ್ ರಿಪೋರ್ಟ್ ಅನ್ನು ಕೇಳ್ತಾ ಇದ್ರು, ಯಾವ ರೀತಿ ಅವರ ಕೌಟುಂಬಿಕ ಜೀವನ ಹೇಗಿದೆ, ಯಾವ ಸಮಸ್ಯೆಗಳಿದೆ ಅಂತ CDPOಗಳಿಗೆ ಮನೆ ಭೇಟಿ ಮಾಡಿ ವರದಿಯನ್ನು ಕೂಡ ನ್ಯಾಯಾಧೀಶರುಗಳು ಕೇಳ್ತಾ ಇದ್ರು. ಅದನ್ನು ನಾವು CDPOಗಳ ವರದಿಯನ್ನ ನ್ಯಾಯಾಲಯಕ್ಕೆ ಒದಗಿಸ್ತಾ ಇದ್ದೇವೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಯಾರು ಪ್ರತಿವಾದಿ ಇರ್ತಾನಲ್ಲ, ಆ ಪ್ರತಿವಾದಿ ಜುರಿಡಿಕ್ಷನ್ ಅಲ್ಲಿ ಇರುವುದಿಲ್ಲ. ಕಂಪ್ಲೇಂಟ್ಸ್ ಈ ಹೆಣ್ಣು ಮಗಳು ಕೊಟ್ಟಿರ್ತಾರೆ, ಒಂದು ವಿಳಾಸ ಕೊಟ್ಟಿರ್ತಾರೆ. ಆ ಒಂದೊಂದ್ಸಲ ಆ ವಿಳಾಸಕ್ಕೆ ನಾವು ನೋಟಿಸ್ ಅನ್ನ ಜಾರಿ ಮಾಡಿದಾಗ ಆ ವ್ಯಕ್ತಿನೇ ಅಲ್ಲಿ ಇರುವುದಿಲ್ಲ, ಅಥವಾ ಆ ಅಡ್ರೆಸ್ ಅಲ್ಲಿ ಅವರು ಸಿಗುದಿಲ್ಲ. ಯಾವ್ದೋ ಬಾಡಿಗೆ ಮನೆಯಲ್ಲಿ ಇರ್ತಿದ್ರು ಅಥವಾ ಆ ಊರು ಬಿಟ್ಟು ಹೋಗುವಂತದ್ದು ಅವರನ್ನು ಹುಡುಕ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇಲ್ಲಿ ಕೂಡ ಕೆಲವು ಪ್ರಕರಣಗಳು ಅಂತದ್ದು ನಮ್ಮ ಗಮನಕ್ಕೆ ಬಂದಿದೆ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ ಅಂತೇಳಿ ಸ್ಥಳೀಯ ಆರಕ್ಷಕ ಠಾಣೆಗೆ ಭೇಟಿ ಮಾಡಿ ಅವರ ಸಹಾಯವನ್ನು ತಗೊಳ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಅವರು ನೋಟಿಸ್ ತಗೊಳ್ಳುವುದಿಲ್ಲ, ಥ್ರೆಟ್ ಮಾಡ್ತಾರೆ. ಹೆಣ್ಮಕ್ಳು ಹೋಗೋದನ್ನು ಸ್ವಲ್ಪ ಅಷ್ಟು ಇದು ಮಾಡುದಿಲ್ಲ. ಸ್ವಲ್ಪ ಸಾಮಾನ್ಯವಾಗಿ ನಮ್ಮ ಜನರು ಖಾಕಿಗೆ ಅವರು ಸ್ವಲ್ಪ ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಂತ ಸಮಸ್ಯೆ ಬಂದಾಗ ನಮ್ಮ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಅದನ್ನು ಜಾರಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಆದ್ರೆ ಈಗ ಸ್ವಲ್ಪ ಮಟ್ಟಿಗೆ ಜನಗಳಿಗೆ ಆ ಒಂದು ಜಾಗೃತಿ ಬಂದಿದೆ. ಮತ್ತು ಈ ಬಗ್ಗೆ ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಇದೆ ಅಲ್ಲ, 2005 ಜಾರಿಗೆ ಬಂದು ಈ ಜಾರಿಗೆ ಈ ಕಾಯ್ದೆಯ ವ್ಯಾಪ್ತಿ ಮತ್ತು ಉದ್ದ ಆಳ ಅಗಲ ಅದನ್ನು ಎಲ್ಲ ಗ್ರಾಮ ಸಭೆಗಳಲ್ಲಿ ನಡೆಯುವಂತಹ ಸಂದರ್ಭಗಳಲ್ಲಿ ಗ್ರಾಮಸಭೆಗಳಲ್ಲಿ ಜನರಿಗೆ ಮಾಹಿತಿಯನ್ನು, ವಿಶೇಷವಾಗಿ ಮಹಿಳೆಯರಿಗೆ ಜಾಗೃತಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಇಲಾಖೆಯಿಂದ ಹಮ್ಮಿಕೊಂಡಿದ್ರು. ಆಮೇಲೆ ಅಂಗನವಾಡಿ ಕಾರ್ಯಕರ್ತರು ಸ್ವಸಹಾಯ ಗುಂಪುಗಳಿಗೆ ವಾಸ್ಟ್ ಆಗಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಮತ್ತು NGOಗಳ ಮೂಲಕ ಸಾಕಷ್ಟು NGOಗಳು ಕೂಡ ಮಹಿಳಾ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದನ್ನು ಹೊರತುಪಡಿಸಿ ಸರ್ ಸಾಂತ್ವನ ಕೇಂದ್ರಗಳು ಅಂತ ಇದೆ, ಈಗಲೂ ಸಾಂತ್ವನ ಕೇಂದ್ರಗಳು ಕೆಲಸವನ್ನು ನಿರ್ವಹಿಸ್ತಾ ಇದೆ. ಹೆಣ್ಣು ಮಕ್ಕಳಿಗೆ ತೊಂದರೆ ಆದಾಗ ಆ ಬ್ಲಾಕ್ ಇಂದ ಈಗ ಅವರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಸಾಂತ್ವನ ಕೇಂದ್ರದಲ್ಲಿ ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಅಲ್ಲಿಗೆ ಅವರನ್ನು ಕಳಿಸಿಕೊಟ್ಟು ಅವರಿಗೆ ಅಲ್ಲಿ ಸಿಟ್ಟಿಂಗ್ಸ್ ಅನ್ನು ಮಾಡುವಂತ ಒಂದು ಅವಕಾಶ ಇದೆ. ಅಲ್ಲಿ ಕೂಡ ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಕೊನೆಗೆ ನಾವು ನ್ಯಾಯಾಲಯಕ್ಕೆ ಅಪೀಲ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಸಾಂತ್ವನ ಕೇಂದ್ರದ ಕೆಲಸ ಕಾರ್ಯಗಳ ಬಗ್ಗೆ ಮಾನ್ಯ ಜಿಲ್ಲಾ ಪಂಚಾಯತಿನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ಅಧ್ಯಕ್ಷತೆಯಲ್ಲಿ 3 ತಿಂಗಳಿಗೆ ಒಮ್ಮೆ ಪರಿಶೀಲನಾ ಸಭೆ ಕೂಡ ನಡೀತದೆ ಸರ್. ಮತ್ತೆ ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಬಗ್ಗೆ ಸಹ ಅದರಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ ಅದು ಕೂಡ ಪ್ರತಿ 3 ತಿಂಗಳಲ್ಲಿ ತ್ರೈಮಾಸಿಕ ಸಭೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಸಭೆಗಳನ್ನು ನಡೆಸ್ತೇವೆ ಮತ್ತು ನಾವು ಎಷ್ಟು ಪ್ರೋಗ್ರೆಸ್ ಆಗಿದೆ ಮತ್ತು ಯಾವ ಸಮಸ್ಯೆಗಳು ಕ್ಷೇತ್ರ ಮಟ್ಟದಲ್ಲಿ ನಡೀತಾ ಇದೆ ಇದರ ಬಗ್ಗೆ ಎಲ್ಲ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿಗಳು ಆ ಸಭೆಯಲ್ಲಿ ಇರ್ತಾರೆ. ಎಸ್ಪಿ ಸಾಹೇಬರು ಅಥವಾ ಡಿವೈಎಸ್ಪಿ ಸರ್ ಕೂಡ ಇರ್ತಾರೆ. ಸೊ ಅವರ ಇಲಾಖೆಯಿಂದ ಇಂಥ ಸಮಸ್ಯೆಗಳು ಬಂದಾಗ ಯಾವ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಅವರಿಗೆ ಸೂಚನೆಯನ್ನು ನೀಡುವಂತಹ ಕೆಲಸವನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಸಖಿ ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಪ್ರಗತಿಯಾಗಿದೆ, ಏನೇನು ಒಂದು ಸೇವೆಯನ್ನು ಒದಗಿಸಲಾಗ್ತದೆ ಈ ದೌರ್ಜನ್ಯಕ್ಕೆ ಒಳಗಾಗುವವರು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೆ ಒಳಗಾದವರಿಗೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಆಗಲೇ ತಿಳಿಸಿದಂತೆ ನಮ್ಮ ಒಂದು ಏನು ಸಖಿ ಕೇಂದ್ರದಲ್ಲಿ ವೈದ್ಯಕೀಯ ಸೇವೆ, ಪೊಲೀಸ್ ಸೇವೆ ಮತ್ತು ಕಾನೂನು ಸೇವೆ ಮತ್ತು ತಾತ್ಕಾಲಿಕ ವಸತಿ. ಈ ವೈದ್ಯಕೀಯ ಸೇವೆ ಅಂದರೆ ಕೆಲವೊಂದು ಸಲ ಈ ಸಾಮಾನ್ಯವಾಗಿ ಈ ಮನೆಗಳಲ್ಲಿ ಗಂಡ ಹೆಂಡತಿ ಅಥವಾ ಇನ್ಯಾರೇ ಇರ್ಬೋದು ಅವರಿಗೆ ಅವರ ಮಾತುಗಳು ಒಂದು ಮಿತಿ ಮೀರಿ ಹೋದ ಅಗ್ರೆಸಿವ್ ಆಗ್ತಾರೆ ಅಥವಾ ಸ್ವಲ್ಪ ಆಲ್ಕೋಹಾಲಿಕ್ ಪ್ರಾಬ್ಲಮ್ ಇದ್ದಾಗ ಅವರಿಗೆ ಅಸಾಲ್ಟ್ ಮಾಡುವಂಥದ್ದು ಅಸಾಲ್ಟ್ ಕೇಸ್ಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಬಂದಿದೆ. ಅಂತ ಇಮಿಡಿಯೇಟ್ ಆಗಿ ನಮ್ಗೆ ಏನಂದ್ರೆ ನಮ್ಮ ಸಖಿ ಕೇಂದ್ರ ಈ ಹಾಸ್ಪಿಟಲ್ ಕ್ಯಾಂಪಸ್ ಅಲ್ಲೇ ಇರುವುದರಿಂದ ನಮ್ಗೆ ಅವರ ಸಹಕಾರದೊಂದಿಗೆ ಇಮಿಡಿಯೇಟ್ ಆಗಿ ಅವರಿಗೆ ಏನು ಒಂದು ಚಿಕಿತ್ಸೆ ಏನು ಫಸ್ಟ್ ಪ್ರಥಮ ಆದ್ಯತೆ ಅಂತ ತೊಂದರೆಗಳ ಇಮಿಡಿಯೇಟ್ ಆಗಿ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು ಅದು ಪ್ರಥಮ ಆದ್ಯತೆ ಇರುತ್ತೆ. ಆ ನಂತರ ಅವರು ಸ್ವಲ್ಪ ರಿಕವರಿ ಆದ ನಂತರ ಅವರ ಜೊತೆ ನಮ್ಮ ಸೋಷಿಯಲ್ ವರ್ಕರ್ಸ್ ಇರ್ತಾರೆ ಮತ್ತು ನಮ್ಮ ಸಖಿಯಲ್ಲಿ ಆಡಳಿತ ಅಧಿಕಾರಿಗಳಿದ್ದಾರೆ ಹಾಗೆ ಇಬ್ಬರು ಲಾಯರ್ಸ್ ಇದ್ದಾರೆ. ಅವರುಗಳು ಅವರ ಜೊತೆ ಇಂಟ್ರೋಗೇಷನ್ ಮಾಡಿಬಿಟ್ಟು ಅವರು ಇನ್ಡೆಪ್ತ್ ಆಗಿ ಕೌನ್ಸಿಲರ್ಸ್ ಅವರ ಜೊತೆ ಇನ್ಡೆಪ್ತ್ ಆಗಿ ಮಾತಾಡಿ ನಿಜವಾದ ಸಮಸ್ಯೆ ಹೇಗೆ ಇದೆ ಅಥವಾ ಇವರ ಫ್ಯಾಮಿಲಿಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಅವರ ಹತ್ರ ಫಸ್ಟ್ ಸಿಟ್ಟಿಂಗ್ ಸೆಕೆಂಡ್ ಸಿಟ್ಟಿಂಗ್ ಥರ್ಡ್ ಸಿಟ್ಟಿಂಗ್ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಟೆಲಿ ಕೌನ್ಸಿಲಿಂಗ್ ಕೂಡ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಜಿಲ್ಲೆ, ಭೌಗೋಳಿಕವಾಗಿ ಬಹಳ ವಿಸ್ತಾರವಾಗಿರತಕ್ಕಂಥ ಜಿಲ್ಲೆ ಮತ್ತು ಪಾಪ ಒಂದು ಹೆಣ್ಣು ಮಗಳು ಮುಂಡಗೋಡಲ್ಲಿ ಆಕೆಗೆ ಹೊಡೆತ ಆಗಿದೆ ಇಮಿಡಿಯೇಟ್ ಸಖಿಗೆ ಬರಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ, ಸಂಜೆ ಹೊತ್ತು ಕೆಲವು ಸಮಸ್ಯೆಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ ನಮ್ಮ ಸಿಡಿಪಿಗಳ ಜೊತೆ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರ ಪಡ್ಕೊಂಡು ನಮ್ಮಲ್ಲಿ ಸ್ವಾಧಾರ ಕೆಲಸ ಮಾಡ್ತಾ ಇದ್ದೇವೆ. ಶಿರ್ಸಿಯಲ್ಲಿ ಸ್ವಾಧಾರ ಸಂಸ್ಥೆ ಇದೆ, ಆ ಸ್ವಾಧಾರ ಸಂಸ್ಥೆಗೆ ನಾವು ತಗೊಳ್ತೇವೆ ಸಂಜೆ ಹೊತ್ತಾದ್ರೆ. ಅಥವಾ ನಮ್ಮ ಸರ್ಕಾರದ ಸ್ವೀಕಾರ ಕೇಂದ್ರ ಇದೆ, ಅಲ್ಲಿ ಅವರಿಗೆ ಆಶ್ರಯ ಕೊಟ್ಟು ಮತ್ತೆ ಮರುದಿನ ಬೆಳಿಗ್ಗೆ ನಾವು ಸಖಿಗೆ ಅಡ್ಮಿಷನ್ ದಾಖಲೆ ಮಾಡಿಕೊಂಡು ಪ್ರೊಸೀಜರ್ ಪ್ರಕಾರ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮ್ಮಲ್ಲಿ ಈಗ ಸೋಫಾರ್ ಒಟ್ಟು ನಮ್ಮ ಜಿಲ್ಲೆಯಲ್ಲಿ DVKC ಕೌಟುಂಬಿಕ ದೌರ್ಜನ್ಯದಲ್ಲಿ ಸೋಫಾರ್ 147 ಕೇಸುಗಳು, ಹಾಗೆ ರೇಪ್ ಕೇಸುಗಳು 8, ಸೆಕ್ಷುವಲ್ ಎಬ್ಯೂಸ್ 11, ಪೋಕ್ಸೋ ತುಂಬಾ ಬರ್ತಾ ಇದೆ ಸರ್. ಇವತ್ತು ಪೋಕ್ಸೋ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರುವ ಬಾಲಕಿಯರು, ಅವರದ್ದು 76 ಕೇಸುಗಳು, ಮತ್ತೆ ಮಿಸ್ಸಿಂಗ್ ಕೇಸುಗಳು 10, ಹಾಗೆ ಬೇರೆ ರೀತಿಯ ವೈಲೆನ್ಸ್ಗಳು ಮನೆಯಲ್ಲಿ ಒಡೆಯುವಂಥದ್ದು ಬೇರೆ ಬೇರೆ ಕಾರಣಕ್ಕೆ ಅಂಥದ್ದು ಸುಮಾರು 103 ಕೇಸುಗಳು, ಒಟ್ಟು 355 ಕೇಸುಗಳು ಏಪ್ರಿಲ್ 23 ತನಕ ದಾಖಲೆ 355 ಕೇಸುಗಳು ದಾಖಲೆ ಆಗಿದೆ 2019 ಕನ್ಸಾಲಿಡೇಟ್. ಪ್ರತಿ ತಿಂಗಳಲ್ಲಿ ಕನಿಷ್ಠ ಒಂದು 15 ಕೇಸುಗಳು ಬರುವಂತಿದೆ, ಕೆಲವೊಂದು ದಿನಗಳಲ್ಲಿ 5-6 ಕೇಸುಗಳು ಬರುವಂತದ್ದು ಇದೆ. ಸ್ವಲ್ಪ ಕಾರವಾರ ಏರಿಯಾದಲ್ಲಿ ಹೆಚ್ಚು ಕೇಸುಗಳು ಬರುವಂತದ್ದು ಇದೆ ಸರ್. ನಮ್ಮಲ್ಲಿ ಈಗ ಇಲ್ಲೇ ಶಾಶ್ವತವಾಗಿ ವಾಸ್ತವ್ಯವನ್ನು ಹೂಡಿದಂತವರದ್ದು ಒಂದು ಕೇಸ್ ಆದ್ರೆ ವಲಸೆ ಕಾರ್ಮಿಕರು ಅಥವಾ ಬೇರೆ ಊರಿಂದ ಬಂದವರು ಕೂಡ ಸಾಕಷ್ಟು ಜನ ಇರ್ತಾರೆ, ಅಲ್ಲಿ ಅಂತ ಒಂದು ಕೌಟುಂಬಿಕ ದೌರ್ಜನ್ಯೋ ಅಥವಾ ಹಿಂಸೆಯೋ ನಡೆದ್ರೆ ಅವರು ಯಾವ ರೀತಿ ದೂರನ್ನು ದಾಖಲಿಸುವಂತಹದ್ದು? ಅಲ್ಲ, ಅವರು ಎಲ್ಲೇ ಇರಲಿ, ಈಗ ವಲಸೆ ಕಾರ್ಮಿಕರು ಗೋವಾದಿಂದ ಅಥವಾ ಇನ್ನೊಂದು ಮುಂಡಗೋಡಿಂದ ಕಾರವಾರ ಬಂದಿರ, ಅವರು ಎಲ್ಲಿ ಇರ್ತಾರೆ ದಾಖಲೆ ಮಾಡಬಹುದು, ಏನು ತೊಂದರೆ ಇಲ್ಲ. ಅವರು ದಾಖಲೆ ಮಾಡಿಕೊಂಡು ಅವರ ಹಸ್ಬೆಂಡ್ ಈಗ ಹಾವೇರಿಯಲ್ಲಿ ಇದ್ರೆ ಹಾವೇರಿಗೆ ಕಾಂಟ್ಯಾಕ್ಟ್ ಮಾಡ್ತೇವೆ ನಾವು, ಅದು ಎಲ್ಲಿದ್ರೂ ಹುಡುಕ್ತೇವೆ ನಾವು. ಯಾಕೆಂದ್ರೆ ನಮ್ದು ಸರ್ಕಾರದ ಕಡೆಯಿಂದ ನಡೆಯುವುದರಿಂದ ಅವನು ಎಲ್ಲಿ ಇದ್ರೂ ಕೂಡ ಅವನನ್ನು ಫೈಂಡ್ ಔಟ್ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಪೊಲೀಸ್ ಇಲಾಖೆ ನಮ್ಮ ಜೊತೆ ಕೆಲಸ ಮಾಡ್ತಾರೆ, ಹಾಗೆ ನಮ್ಮ ಇಲಾಖೆಗಳಿದೆ. ಮತ್ತು ಈಗ ಈ ಅಪ್ರಾಪ್ತ ಮಕ್ಕಳಿಗೆ ಅವರು ಸುಮಾರು 76 ಮಕ್ಕಳು ಅಂದ್ರೆ ಆ ಮಕ್ಕಳು ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ಪ್ರಾಯದ ಜನಗಳಿರ್ತಾರೆ. 52 ವರ್ಷದ ಒಬ್ಬ ಜೆಂಟ್ಸ್ 13-15 ವರ್ಷದ ಹೆಣ್ಣು ಮಗುವನ್ನು ಮದುವೆ ಆಗ್ತಾರೆ, ಆಗ ಅವನು ವಿಕ್ಟಿಮೇ ಹಾಕ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ಹೆಣ್ಣು ಮಗಳನ್ನು ಮನೆಯವರು ಸೇರಿಸಿಕೊಳ್ಳುತ್ತೆ ಇಲ್ಲ. ಅಂತ ಸಂದರ್ಭದಲ್ಲಿ ಮತ್ತೆ ಆಕೆಗೆ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ, ಏನಾಗಿದೆ ನೋಡಬೇಕಾಗತ್ತೆ. ಈ ರೀತಿಯ ಪ್ರೊಸೀಜರ್ಸ್ಗಳು ತುಂಬಾ ಇರುತ್ತೆ. ಒಂದು ಹೆಣ್ಣು ಮಗುವಿಗೆ ತೊಂದರೆ ಆದಾಗ ಅವಳು ಯಾವ ರೀತಿ ತೊಂದರೆ ಅನುಭವ, ಕೆಲವೊಂದ್ಸಲ ಹೆಣ್ಣು ಮಗು ಅದನ್ನು ಹೇಳುದಿಲ್ಲ, ಕೆಲವು ಮಕ್ಕಳಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರುವುದಿಲ್ಲ. ಕಳೆದ ತಿಂಗಳಲ್ಲಿ ಒಂದು ಅಂಕೋಲ ಕೇಸ್ ಆಯಿತು, ಸಣ್ಣ ಮಗು ಸರ್, ಆ ಮಗುವಿಗೆ ಏನಾಗಿದೆ ಅಂತ ಅದಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ವೈದ್ಯಕೀಯ ಡಾಕ್ಟರ್ಸ್ಗಳು ಅದನ್ನ ತಪಾಸಣೆ ಮಾಡಿ ಆ ಮಗುವಿಗೆ ಯಾವ ಫಿಸಿಕಲ್ ಅಸಲ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳೋದನ್ನ ನೋಡಬೇಕಾಗಿದೆ. ನಮ್ಗೆ ಸಹಕಾರ ಕೊಡ್ತಾರೆ, ಏನು ತೊಂದರೆ ಇಲ್ಲ, ಕೆಲಸವನ್ನು ಮಾಡ್ತಾರೆ. ಈಗ ದೂರನ್ನ ದಾಖಲಿಸುವುದು ಹೇಗೆ ಅಂತ ಹೇಳಿ, ಈಗ ದೂರದ ಪ್ರದೇಶದಲ್ಲಿ ಈಗ ದೊಡ್ಡ ಜಿಲ್ಲೆ ಅಂತ ಹೇಳಿರಿ, 10-11 ತಾಲೂಕುಗಳಿವೆ. ದೂರದ ಪ್ರದೇಶದ ಒಬ್ಬ ವ್ಯಕ್ತಿ ಇಂತಹ ದೌರ್ಜನ್ಯಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ದೂರನ್ನ ದಾಖಲಿಸುವಂತಹದ್ದು ಹೇಗೆ, ಮತ್ತು ಸಹಾಯವಾಣಿ ಏನಾದರೂ ಇದೆಯಾ? ಈಗ ನಾವು ಇಮಿಡಿಯೇಟ್ ಆಗಿ ಈಗ 181 ನಮ್ಮಲ್ಲಿ ಸಹಾಯವಾಣಿ ಇದೆ, ಅದು ಸ್ಟೇಟ್ ಲೆವೆಲ್ ಅಲ್ಲಿ ಇರುತ್ತೆ. ಈಗ ಸ್ಟೇಟ್ 181 ಎಲ್ಲಿ ಕೂಡ ಆದ್ರೂ ಕೂಡ ಇಮಿಡಿಯೇಟ್ ನಮಗೆ ಇನ್ಫಾರ್ಮೇಶನ್ ಬರುತ್ತೆ, ಕನ್ಸರ್ನ್ಡ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಗೆ ಇನ್ಫಾರ್ಮೇಶನ್ ಬರುತ್ತೆ. ಈಗ ಮುಂಡಗೋಡಲ್ಲಿ ಸಿದ್ದಾಪುರದಲ್ಲಿ ಒಂದು ಇನ್ಸಿಡೆಂಟ್, ಸಿದ್ದಾಪುರ CDPO ನನಗೆ ಫೋನ್ ಮಾಡಿದ್ರು, ಅಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಕರೀತಾ ಇದ್ದಾರೆ. ಅವ್ರು ನಂಗೆ ಕಾಲ್ ಮಾಡಿದ್ರು, ಏನ್ ಮಾಡ್ಲಿ ನೀವು ಹೋಗಮ್ಮ ಸ್ಟೇಷನ್ಗೆ ಹೋಗಿ, ಆ ಹೆಣ್ಣು ಮಗುವಿಗೆ ಸಮಸ್ಯೆ ಆಗಿದ್ರೆ ಅವಳಿಗೆ ಇಷ್ಟೊತ್ತಿಗೆ ನಾವು ಈಗ ಕೆಲವು ಪ್ರೊಸೀಜರ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು, ನೀವು ಇಮಿಡಿಯೇಟ್ ಆಗಿ ಸ್ವಾದರಕ್ಕೆ ಅಡ್ಮಿಷನ್ ಮಾಡ್ಕೊಳ್ಳಿ. ಸ್ವಾದರಕ್ಕೆ ಅಡ್ಮಿಷನ್ ಮಾಡಿ ನಾಳೆ ಬೆಳಿಗ್ಗೆ ಏನು ಲೀಗಲ್ ಪ್ರೊಸೀಜರ್ ಇದೆ ಅಥವಾ ನಮ್ಮ ಏನ್ ಪ್ರೊಸೀಜರ್ ಇದೆ ಅದನ್ನ ನಾವು ಮಾಡ್ತೇವೆ, ಮತ್ತೆ ಆಕೆಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ. ಈಗ ಮುಂಡಗೋಡಿ ಇರ್ಲಿ, ಹಳಿಯಾಳ ಇರ್ಲಿ, ಅಥವಾ ಯಾವುದೇ ಪ್ರದೇಶ ಇದ್ರು ಅಲ್ಲಿ ನಮ್ಮ ಲೋಕಲ್ ಆಫೀಸರ್ ಇರ್ತಾರೆ. ಆ ಸ್ಥಳೀಯ ಮಟ್ಟದಲ್ಲಿ ಪೊಲೀಸ್ ಇಲಾಖೆ, CDPO ಮತ್ತು ಸಾಂತ್ವನ ಕೇಂದ್ರ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ, ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗದೆ ಅಂತ ಸಂದರ್ಭದಲ್ಲಿ ತೀವ್ರತರವಾಗಿದೆ ಈ ಸಮಸ್ಯೆ ಅಂತ ಹೇಳುವಾಗ ನಾವು ಇಮಿಡಿಯೇಟ್ ಸಖಿಗೆ ಫಾರ್ವರ್ಡ್ ಮಾಡ್ತೇವೆ. ಸಖಿಯವರು ಎಲ್ಲಿ ಇದ್ರು ಕೂಡ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಕೋಆರ್ಡಿನೇಷನ್ ಇರುತ್ತೆ, ಟೀಮ್ ಇದೆ, ICDS ಟೀಮ್ ಇರ್ತಾರೆ, ಸಖಿ ಸ್ಟಾಫ್ ಇರ್ತಾರೆ, ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಸುಮಾರು ಒಂದು 7-8 ಜನ ಸ್ಟಾಫ್ ಇದ್ದಾರೆ. ಅಲ್ಲಿ ಕೂಡ ಅಡ್ವೊಕೇಟ್ಸ್ಗಳು ಇದ್ದಾರೆ, ಸೋಷಿಯಲ್ ವರ್ಕರ್ ಇದ್ದಾರೆ ಸರ್, ಒಂದು ಟೀಮ್ ಅಲ್ಲಿ ಕೆಲಸ ಮಾಡ್ತೇವೆ ನಾವು. ಈಗ ಇಂಥ ಒಂದು ಸಖಿ ಕೇಂದ್ರದಿಂದ ಏನೋ ಒಂದು ಸವಲತ್ತನ್ನ ಪಡಿಬೇಕಿದ್ರೆ ಯಾವ ರೀತಿಯ ಒಂದು ದಾಖಲಾತಿಗಳೆಲ್ಲ ಬೇಕಾಗ್ತವೆ? ಈಗ ನೇರವಾಗಿ ಬಂದು ದೂರನ್ನ ದಾಖಲೆ ಮಾಡುವಂತಹದ್ದು ಅಥವಾ ಆಧಾರ್ ಕಾರ್ಡ್ ಅಥವಾ ಬೇರೆ ಫೋಟೋಗಳು ಅದೇನಾದ್ರು ಬೇಕಾಗ್ತವ? ದಾಖಲಾತಿಗಳು ನಾವು ಅವ್ರದ್ದು ಆಧಾರ್ ಕಾರ್ಡಿನ ಅವಶ್ಯಕತೆ ಇದ್ರೆ ನಾವು ತಗೊಳ್ತೇವೆ. ಮತ್ತೆ ಈಗ ದಾಖಲಾತಿಗಳು ಮತ್ತೆ ಮುಂದಿನ ಪ್ರೊಸೀಜರ್ ಬಗ್ಗೆ ನಮ್ಮ ಜೊತೆ ನಮ್ಮ ಸಖಿ ಆಡಳಿತಾಧಿಕಾರಿ ಮಂಜುಳಾ ಇದ್ದಾರೆ, ಮಂಜುಳಾ ಅವರು ನಿಮ್ ಜೊತೆ ಮಾತಾಡ್ತಾರೆ. ಮಂಜುಳಾ ಅವರು, ಹೇಗೆ ಈಗ ಈ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಹಿಳೆ ಆಗ್ಬಹುದು ಅಥವಾ ಯುವತಿಯರಾಗಬಹುದು, ಯಾವ ರೀತಿ ದೂರನ್ನ ದಾಖಲಿಸಬೇಕು, ಯಾವ ರೀತಿ ಸಖಿಯನ್ನ ಸಂಪರ್ಕಿಸಬೇಕು? ಸಖಿ ಕೇಂದ್ರ ಈಗಾಗಲೇ ಮೇಡಮ್ ಹೇಳಿರೋ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತದ್ದು. ಸೊ ದೌರ್ಜನ್ಯಕ್ಕೆ ಒಳಗಾಗಿರುವ ಮಹಿಳೆಯರು ಬಂದ್ಬಿಟ್ಟು ನೇರವಾಗಿ ಸಖಿಗೆ ಬಂದು ದೂರು ದಾಖಲೆ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಅವರು ಪತ್ರದ ಮೂಲಕನೂ ನಮ್ಮ ಸಖಿ ಕೇಂದ್ರವನ್ನು ಕಾಂಟ್ಯಾಕ್ಟ್ ಮಾಡಬಹುದು, ದೂರವಾಣಿ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು, ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ 181 ಏನು ಮಹಿಳಾ ಸಹಾಯವಾಣಿ ಇದೆ ಆ ಮಹಿಳಾ ಸಹಾಯವಾಣಿ ಮೂಲಕನೂ ಕೂಡ ಸಖಿ ಕೇಂದ್ರಕ್ಕೆ ಕಾಂಟ್ಯಾಕ್ಟ್ ಮಾಡುವಂತಹ ಒಂದು ಅವಕಾಶ ಇದೆ. ಅಥವಾ ಡೈರೆಕ್ಟ್ ಆಗಿ ಅವರು ಸಖಿ ಕೇಂದ್ರದ ದೂರವಾಣಿಗೆ ಕರೆ ಮಾಡಿ ಕೂಡ ತಮ್ಮ ದೂರನ್ನು ದಾಖಲಿಸುವಂತಹ ಒಂದು ವ್ಯವಸ್ಥೆ ಸಖಿ ಯೋಜನೆಯಲ್ಲಿ ಇರುವಂತದ್ದು. 200727 ಕಾರವಾರ ಸಖಿ ಕೇಂದ್ರದ ಒಂದು ದೂರವಾಣಿ ಸಂಖ್ಯೆ. ಮತ್ತೆ ಅದರ ಜೊತೆಗೆ ಸಖಿ ಕೇಂದ್ರ 24 ತಾಸುಗಳು ಕೆಲಸ ನಿರ್ವಹಿಸ್ತಾ ಇದೆ, ಅಂದ್ರೆ 24/7 ಇದರಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಇರುವಂತದ್ದು. ಎಲ್ಲಾ ಸಿಬ್ಬಂದಿಗಳು ಕೂಡ ರೊಟೇಷನ್ ಆಧಾರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ದೌರ್ಜನ್ಯಕ್ಕೊಳಗಾಗಿರುವಂತಹ ಮಹಿಳೆ ಯಾವ ಟೈಮ್ಗೂ ಬೇಕಾದರೂ ಬಂದ್ಕೊಂಡು ಸಖಿ ಕೇಂದ್ರದಲ್ಲಿ ದಾಖಲೆಯಾಗುವಂತಹ ವ್ಯವಸ್ಥೆಯು ಕೂಡ ಸಖಿ ಯೋಜನೆಯಲ್ಲಿ ಇರುವಂತದ್ದು. ಈಗ ಕುಟುಂಬದಲ್ಲಿ ನೇರವಾಗಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೋ ಅವರೇ ಒಂದು ದೂರನ್ನು ದಾಖಲು ಮಾಡುವಂತಹ ಪರಿಸ್ಥಿತಿ ಬಹಳ ಕಷ್ಟ ಆಗಬಹುದು. ಅವರ ಮನೆಯವರು, ನೆಂಟರುಗಳು ಅಥವಾ ಸುತ್ತಮುತ್ತಲಿನವರು ಯಾರು ಬೇಕಿದ್ರು ದೂರನ್ನ ದಾಖಲೆ ಮಾಡಬಹುದು. ಹೌದು ಸರ್, ಈಗ ನಿಜವಾಗಿಯೂ ಆ ಮಹಿಳೆಗೆ ತೊಂದರೆ ಇದೆ ಅನ್ನೋದು ಅವರಿಗೆ ಮನವರಿಕೆ ಇದ್ರೆ, ಆ ಮಹಿಳೆಗೆ ಸಹಾಯ ಮಾಡುವಂತಹ ಮನಸ್ಸು ಅವರಲ್ಲಿ ಇದ್ರೆ ಖಂಡಿತ ಅವರು ನಮ್ಮನ್ನ ನೇರ ಸಂಪರ್ಕ ಮಾಡಿ ಏನ್ ಮಾಡಬಹುದು ಆ ಒಂದು ಅಂತ ಪರಿಸ್ಥಿತಿನಲ್ಲಿ ಏನ್ ಮಾಡಬಹುದು ಅನ್ನೋ ಸಲಹೆಯನ್ನು ನಮ್ಮಿಂದ ಪಡೆದುಕೊಂಡು ಆ ಮಹಿಳೆಗೆ ಯಾವ ರೀತಿ ಅವಳ ಮೇಲಾಗಿರುವಂತಹ ದೌರ್ಜನ್ಯವನ್ನ ಅವಳು ಪರಿಹರಿಸಿಕೊಳ್ಳಿಕ್ಕೆ ಯಾವ ರೀತಿ ಪ್ರಯತ್ನಿಸಬಹುದು ಅನ್ನೋ ಒಂದು ಮಾರ್ಗದರ್ಶನವನ್ನ ಸಖಿ ಕೇಂದ್ರದಿಂದ ತಕೊಳ್ಬಹುದು. ಶ್ಯಾಮಲವರೇ, ಇನ್ನೊಂದು ಪ್ರಶ್ನೆಯನ್ನ ಅಗತ್ಯವಾಗಿ ಕೇಳಬೇಕು. ಒಂದು ಸಾರಿ ಸಖಿ ಕೇಂದ್ರಕ್ಕೆ ಒಂದು ಕೇಸು ದಾಖಲಾದ ನಂತರ ಅದರ ಮುಂದಿನ ಹಂತಗಳು ಏನೇನು, ಯಾವ ರೀತಿ ಒಂದು ಪರಿಹಾರ, ಶಾಶ್ವತ ಪರಿಹಾರ ಸಿಗ್ತದೆ ಆ ಒಂದು ದೌರ್ಜನ್ಯಕ್ಕೆ ಒಳಗಾದಂತ ವ್ಯಕ್ತಿಗೆ? ಶಾಶ್ವತ ಪರಿಹಾರ ಅಂದ್ರೆ, ಈಗ ನಮ್ಮಲ್ಲಿ ಸಖಿ ಕೇಂದ್ರದಲ್ಲಿ ಅನೇಕ ಕೇಸ್ಗಳು ನಮ್ಮಲ್ಲಿ ಕೌನ್ಸಿಲಿಂಗ್ ಮೂಲಕ ಸುಧಾರಣೆ ಆದಂತ ಕೇಸುಗಳು ತುಂಬಾ ಇದೆ. ಅಂದ್ರೆ ರಿಗರಸ್ ಕೌನ್ಸಿಲಿಂಗ್ ಎವ್ರಿ 15 ಡೇಸ್ ಅಥವಾ ಒನ್ಸ್ ಇನ್ ಎ ಮಂತ್, ಇಟ್ ಡಿಪೆಂಡ್ಸ್ ಆನ್ ದ ಕೇಸ್ ಸರ್. ಆ ಪ್ರಕರಣ ಯಾವ ರೀತಿ ಇದೆ ಅದನ್ನು ಹೊಂದಿಕೊಂಡು ಅವರಿಗೆ ಕೌನ್ಸಿಲಿಂಗ್ ಅನ್ನ ನಾವು ಇವರು ನಮ್ಮ ಸ್ಟಾಫ್ ಕೊಡ್ತಾರೆ. ಕೌನ್ಸಿಲಿಂಗ್ ಮಾಡಿ ಆ ಮನೆಯನ್ನ, ಮನೆಯ ವಾತಾವರಣ, ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು, ಅವರ ಒಂದು ಏನು ಕೌಟುಂಬಿಕ ರಿಲೇಷನ್ಸ್ ಅನ್ನ ಸರಿಯಾದ ಮಾಡಿದಂತ ಉದಾಹರಣೆಗಳು ಸಾಕಷ್ಟು ಇದೆ. ಅದೇ ನಮಗೆ ದೊಡ್ಡ ಆಸ್ತಿ. ಅವ್ರು ಚೆನ್ನಾಗಿದ್ರ, ಕುಟುಂಬ ಚೆನ್ನಾಗಿ ನಡೀತಾ ಇದೆ, ಅವರ ಸುಭಿಕ್ಷೆಯಿಂದ ಹೋಗ್ತಾ ಇದೆ. ಸುಭಿಕ್ಷೆ ಅಂದ್ರೆ ನಾವು ಹೇಳ್ತಾ ಇರೋದು ಮಾನಸಿಕ ಸುಭಿಕ್ಷೆ. ಅದು ಚೆನ್ನಾಗಿದ್ರೆ ಅದೇ ನಮಗೆ ನೆಮ್ಮದಿ, ನಾವು ಖುಷಿ ಪಡ್ತೇವೆ. ಮತ್ತು ನಮ್ಮ ಇವರು ಆಡಳಿತಾಧಿಕಾರಿ ಇರ್ಬೋದು ಅಥವಾ ನಮ್ಮ ಲಾಯರ್ಸ್ ಇರ್ಬೋದು, ಅವರ ಜೊತೆ ನಿಕಟ ಸಂಪರ್ಕದಲ್ಲಿ ಇರ್ತೇವೆ. ನಾವು ಫೋನಲ್ಲಿ ಮಾತಾಡ್ತೇವೆ ಅಥವಾ ಅವರಿಗೆ ಏನಾದರೂ ಮತ್ತೆ ರಿಪೀಟ್ ಮಾಡಿದರೆ ಅವರು ಫೋನ್ ಮೂಲಕನೂ ಮಾಡಿ ಈ ರೀತಿ ಆಗಿದೆ ಅಂತ ಹೇಳುವಂಥದ್ದಿದೆ, ಸಮಸ್ಯೆ ಇರುತ್ತೆ ಅಂತ ಸಂದರ್ಭದಲ್ಲಿ ಮತ್ತೆ ಅವರನ್ನು ನಾವು ಕರೆಸ್ತೇವೆ. ನಾವು ಅಂತ ಉದಾಹರಣೆಗಳು ತುಂಬಾ ಇದೆ. ಮತ್ತು ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ, ಈಗ ಕೆಲವು ಕೇಸುಗಳು ಕೋರ್ಟ್ ಮೆಟ್ಟಿಲ್ಲ ಇರುತ್ತೆ, ಅದು ಕೋರ್ಟ್ ಮೂಲಕನೇ ಪರಿಹಾರ ಆಗ್ಬೇಕಾಗುತ್ತೆ. ಅವರಿಗೆ ಇಂಟ್ರಿಮ್ ರಿಲೀಫ್ ಕೊಟ್ಟಂತದ್ದು ಕೆಲವು ಪ್ರಕರಣಗಳಿರುತ್ತೆ. ಕೋರ್ಟ್ ಅಂದ್ರೆ ಇಟ್ ಟೇಕ್ಸ್ ಟೈಮ್ ಸರ್, ಕೋರ್ಟ್ ಪ್ರೊಸೀಜರ್ ಮೂಲಕ ಹೋಗ್ತದೆ. ಒಂದು ಸಾರಿ ಈ ಸಖಿ ಕೇಂದ್ರಕ್ಕೆ ಬಂದ ನಂತರ ಮತ್ತೆ ನಾನು ಮನೆಗೆ ಹೋಗುದಿಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬರ್ತದ? ಅಂತ ಕೆಲವು ಕೇಸ್ಗಳು, ಒಂದು 5-6 ಕೇಸ್ಗಳು ಇದೆ ಅಂತ ಹೇಳ್ಬೋದು. ನಾವು ಹೋಗೋದಿಲ್ಲ ಅಂತ ಹೇಳಿದ್ರೆ, ಈಗ ಕೆಲವು ಹೆಣ್ಣು ಮಕ್ಕಳು ಅನಾಥರು ಇರ್ತಾರೆ ಅಥವಾ ಅವರಿಗೆ ಅವರ ಕುಟುಂಬಕ್ಕೆ ಹೋಗುವಂತ ಒಂದು ಮಾನಸಿಕವಾಗಿ ಅವರು ಸಿದ್ಧರಿರುವುದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಸ್ವಾಧಾರ್ ಕೇಂದ್ರ ಅಂತ ಶಿರ್ಸಿಯಲ್ಲಿ ಇದೆ ನಮ್ಮ ಸೆಂಟರ್. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಕೊಲಾಬ್ರೇಷನ್ ಅಲ್ಲಿ ನಡೀತಾ ಇದೆ. ಆ ಸ್ವಾಧಾರಕ್ಕೆ ನಾವೇ ಕಳಿಸಿಕೊಡ್ತೇವೆ, ಲೆಟರ್ ಇಟ್ಟು ನಮ್ಮ ವೆಹಿಕಲ್ ಮೂಲಕ ಅಲ್ಲಿ ಕಳಿಸಿಕೊಡೋ ವ್ಯವಸ್ಥೆ ಇದೆ. ಅಲ್ಲಿ ಕೂಡ ನಮ್ಮ ಬ್ಲಾಕ್ ಆಫೀಸರ್ ಇದ್ದಾರೆ, ಅಲ್ಲಿ ಕೂಡ ಸೋಷಿಯಲ್ ವರ್ಕರ್ ಇದ್ದಾರೆ, ಆಡಳಿತಾಧಿಕಾರಿ, ಪ್ರೈಟ್ NGO ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಸ್ವಾಧಾರ ಇಸ್ ವೆರಿ ಗುಡ್. ನೀವು ಯಾವತ್ತಾದ್ರೂ ಶಿರ್ಸಿ ಕಡೆ ಹೋದ್ರೆ ಭೇಟಿ ಮಾಡಿ, ಚೆನ್ನಾಗಿದೆ. ಅಲ್ಲಿ 6 ತಿಂಗಳ ತನಕ ಅಲ್ಲಿ ನಾವು ಇಟ್ಕೊಳ್ಬಹುದು. ಒಂದು ವೇಳೆ 6 ತಿಂಗಳು ದಾಟಿದ್ಮೇಲೆ ಮತ್ತೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ, ನಾವು ನಮ್ಮದು ಸರ್ಕಾರದ ಸ್ಟೇಟ್ ಹೋಮ್ ಅಂತ ಇದೆ, ರಾಜ್ಯ ಮಹಿಳಾ ನಿಲಯಗಳು, ಅದು ಧಾರವಾಡದಲ್ಲಿ ಉಡುಪಿಯಲ್ಲಿ ಇದೆ, ಅಲ್ಲಿಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ನಾವು ವಾಸ್ತವ್ಯ ಇರುವಂತಹ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಮಾತನಾಡ್ತಾ ಇದ್ವಿ. ಈಗ ಟೂರಿಸ್ಟ್ಗಳು ಇರ್ತಾರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಜಿಲ್ಲೆಯಿಂದಲೋ ಬೇರೆ ರಾಜ್ಯದಿಂದಲೋ ಇಲ್ಲಿಗೆ ಬಂದಿರಬಹುದು. ಆ ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಇಂತಹ ಅವಘಡಗಳು ನಡೆದ್ರೆ ಏನ್ ಮಾಡಬೇಕು, ಒಂದು ಯಾರಿಗೆ ದೂರು ಕೊಡಬೇಕು? ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಅಂತ ಒಂದು ಮಹಿಳೆಯರಿಗೆ ದೌರ್ಜನ್ಯ ಅಂತ ಅನಿಸಿದ್ರೆ, ಅವರು ಇಮಿಡಿಯೇಟ್ ಸ್ಟೇಷನ್ಗೆ ಹೋಗ್ಬೋದು. ಸ್ಟೇಷನ್ ಮಹಿಳಾ ಸ್ಟೇಷನ್ಗೆ ಹೋದ್ರೆ ಅವ್ರು ನಮಗೆ ಕಳಿಸ್ಕೊಡು, ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಕೊಡಬಹುದು ಅಥವಾ ನಮ್ಮ ಸಖಿಯನ್ನು ಕೂಡ ಭೇಟಿ ಮಾಡಬಹುದು, ಕಾಂಟ್ಯಾಕ್ಟ್ ಮಾಡಬಹುದು. ಏನೇ ಸಮಸ್ಯೆ ಆದರೂ ಅವರು ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಅವರನ್ನು ಅಪ್ರೋಚ್ ಮಾಡಬಹುದು, ಇಲ್ಲ ಜಿಲ್ಲಾ ಮಟ್ಟದಲ್ಲಿ DD ಇರ್ತಾರೆ, ಇಲ್ಲ ನೇರವಾಗಿ ಅವರು ಸಖಿ ಕೇಂದ್ರಕ್ಕೆ ಹೋಗ್ಬೋದು. ಯಾಕೆಂದ್ರೆ ಇವತ್ತು ಸಖಿ ಕೇಂದ್ರದ ಬಗ್ಗೆ ನಮ್ಮ ಸಖಿ ಆಡಳಿತಗಾರರು, ಅವರ ಸ್ಟಾಫ್ ಎಲ್ಲ ತಾಲೂಕು ಮಟ್ಟಕ್ಕೆ ಹೋಗಿ ಹೆಚ್ಚಾಗಿ ಮಹಿಳೆಯರು ಸೇರುವಂತಹ ಕಾರ್ಯಕ್ರಮಗಳಲ್ಲಿ, ಮತ್ತು ಇಟ್ ಈಸ್ ನಾಟ್ ಓನ್ಲಿ ಫಾರ್ ವಿಮೆನ್ ಗ್ರೂಪ್ಸ್, ಇವನ್ ಫಾರ್ ಆಫೀಷಿಯಲ್ಸ್ ಕೂಡ ನಾವು ಸಖಿ ಯೋಜನೆ ಬಗ್ಗೆ, ಅಲ್ಲಿ ಇರತಕ್ಕಂತ ಸೇವೆಗಳ ಬಗ್ಗೆ, ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಇದರ ಬಗ್ಗೆ ನಾವು ಸಾಕಷ್ಟು ಜಾಗೃತಿ ಕಾರ್ಯಕ್ರಮ ಮತ್ತು ಅಧಿಕಾರಿ ಕೂಡ ಟ್ರೈನಿಂಗ್ ಅಲ್ಲಿ ನಾವು ಕೊಡ್ತೇವೆ. ಕಳೆದ ವರ್ಷದಲ್ಲಿ ನ್ಯಾಯಾಧೀಶರುಗಳು ಮತ್ತು APPಗಳಿಗೆ ಸಹ ಒಂದು ಸರ್ಕಾರದ ಟ್ರೈನಿಂಗ್ ಇತ್ತು, 3 ದಿನ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ನಮ್ಮ ಡಿಸ್ಟಿಕ್ ಜಡ್ಜ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಈ ಯೋಜನೆ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತೇವೆ ಸರ್. ಅಂದ್ರೆ ಇದರ ಪಬ್ಲಿಸಿಟಿ ಬಗ್ಗೆ ಸ್ವಲ್ಪ ಇನ್ನಷ್ಟು ಹೇಳಿ. ಅಂದ್ರೆ ಈಗ ಆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ಇಂತಹ ಒಂದು ಸಖಿ ಅನ್ನುವಂತಹ ಒಂದು ಕೇಂದ್ರ ಇದೆ ಅನ್ನೋದು ಗೊತ್ತಿಲ್ಲದೆ ಹೋಗಬಹುದು. ಅವರಿಗೆ ಒಂದು ಮಾಹಿತಿ ಕೊಡುವುದಕ್ಕೆ? ಅವರಿಗೆ ವಿಶೇಷವಾಗಿ ನಾವು ಅಂಗನವಾಡಿ ಕೇಂದ್ರಗಳು, ಈಗ ನಮ್ಮ ಸಿಡಿಪಿ ಅವಳು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅವರಿಗೆ ಗ್ರಾಸ್ ರೂಟ್ ಲೆವೆಲ್ಗೆ ಲಿಂಕ್ ಇರುತ್ತೆ. ನಮ್ಮ ಮೇಲ್ವಿಚಾರಕರು ಇರ್ತಾರೆ. ಈಗ ಒಂದು 25 ಅಂಗನವಾಡಿ ಕೇಂದ್ರಗಳಿಗೆ, ಸರಾಸರಿ 25 ಅಂಗನವಾಡಿಗಳಿಗೆ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ. ಈ ಮೇಲ್ವಿಚಾರಕರು ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ. ಯಾವುದೇ ಯೋಜನೆ ಬರಲಿ, ಅದು ಮಾತೃಪೂರ್ಣ ಯೋಜನೆ ಬರಲಿ, ಮಾತೃವಂದನಾ ಯೋಜನೆ ಬರಲಿ, ಅಥವಾ ನಮ್ಮ ಸಖಿ ಯೋಜನೆ ಅಥವಾ ಸಾಂತ್ವನ ಯೋಜನೆ ಇರಬಹುದು, ಎಲ್ಲ ಯೋಜನೆಗಳ ಬಗ್ಗೆ ಕಾರ್ಯಕರ್ತರಿಗೆ ಈ ವಲಯ ಸಭೆ ಅಂತ, ವಲಯ ಸಭೆ ಅಂದ್ರೆ ಸೆಕ್ಟರ್ ರಿಪೋರ್ಟಿಂಗ್ ಡೇಸ್ ಅಲ್ಲಿ ಅಥವಾ ಅವರಿಗೆ ಗೌರವಧನ ಕೊಡುವಂತ ಸಭೆಗಳಲ್ಲಿ ಆ ಮಾಹಿತಿಯನ್ನ ಕೊಡ್ತಾ ಇರ್ತೇವೆ. ಮತ್ತು ಸ್ತ್ರೀ ಶಕ್ತಿ ಸಂಘಟನೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳಾಗುತ್ತೆ, ಅಲ್ಲಿ ಕೂಡ ನಮ್ಮ ಕಾರ್ಯಕರ್ತರು, ಸೂಪರ್ವೈಸರ್ಗಳು, ಸಿಡಿಪಿಗಳು ಹೀಗೆ ಹೇಳುವ ಮೂಲಕ ಹೆಚ್ಚು ಪ್ರಚಾರವನ್ನ ಮಾಡುವ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆದರೂ ಕೂಡ ತಾವು ಹೇಳಿದಾಗೆ ಕೆಲವರಿಗೆ ಅದು ಗೊತ್ತಿರುವುದಿಲ್ಲ, ಅದು ವಾಸ್ತವ. ಎಲ್ಲರಿಗೂ 100% ನಾವು ತಲುಪಿದ್ದೇವೆ ಅಂತ ಹೇಳಲಿಕ್ಕೆ ಕಷ್ಟ ಸಾಧ್ಯ ಸರ್. ಆದರೂ ಕೂಡ ನಾವು ಜನ ಜಾಗೃತಿಯನ್ನು ಮಾಡುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಹಳ ಸಂತೋಷ ಶ್ಯಾಮಲ ಅವರೇ. ಕೇಂದ್ರ ಸರ್ಕಾರ ಪುರಸ್ಕೃತ ಸಖಿ ಯೋಜನೆಯ ಮೂಲಕ ಆ ಮಹಿಳೆಯರಿಗೆ ಹಾಗೂ ಒಂದು ದೈಹಿಕವಾಗಿ ಮಾನಸಿಕವಾಗಿಯೂ ಕೂಡ ಯಾವುದು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅವರಿಗೆ ಒಂದು ಸಾಂತ್ವನವನ್ನು ನೀಡುವಂತಹದ್ದು, ಜೊತೆಗೆ ಅವರು ಒಂದು ರಕ್ಷಣೆಯನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಯಾವ ರೀತಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಯೋಜನೆ ಬಗ್ಗೆ ಹೆಚ್ಚು ಒಂದು ಆಕಾಶವಾಣಿ ಮೂಲಕ ಇನ್ನಷ್ಟು ಜನರಿಗೆ ತಲುಪತ್ತೆ ಅಂತ ಹೇಳೋ ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ. ನಿಮಗೂ ಧನ್ಯವಾದ ಸರ್. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಸಖಿ ಯೋಜನೆ ಕುರಿತು ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ಯಾಮಲಾ ಸಿಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲು ಸಾಧ್ಯವಿದೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ 2015-16 ಸಾಲಿನಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್, ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯನ್ನು ಜಾರಿಗೆ ತಂದಿದೆ. सिंचाई में भी साइंटिफिक और टेक्नोलॉजिकल अप्रोच लगातार उसमें सुधार हो रहा है, उसको अपनाया जा रहा है. पर ड्रॉप मोर क्रॉप इस मंत्र की भावना पर काम करते हुए माइक्रो इरिगेशन पर फोकस किया गया, ड्रीप या स्प्रिंकलर इरिगेशन को प्रमोट किया गया. ಸೂಕ್ಷ್ಮ ನೀರಾವರಿ ಯೋಜನೆ ಪದ್ಧತಿಯಿಂದ ಜಲ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗುತ್ತಿದೆ. ಇದರಿಂದ ನೀರಿನ ಸಮರ್ಥ ಬಳಕೆ ಸಾಧ್ಯವಾಗುತ್ತಿದೆ. ಸೂಕ್ಷ್ಮ ನೀರಾವರಿಯಿಂದ ನೀರಿನ ಮೂಲವನ್ನು ಸಂರಕ್ಷಣೆ ಮಾಡಿದಂತಾಗುತ್ತದೆ. ಸೂಕ್ಷ್ಮ ನೀರಾವರಿಯನ್ನು 2 ವಿಧದಲ್ಲಿ ಉಪಯೋಗಿಸಲಾಗುತ್ತಿದೆ. ಮೊದಲನೆಯದು ಹನಿ ನೀರಾವರಿ. ಈ ಪದ್ಧತಿಯಿಂದ ಬೆಳೆಯ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನು ಒದಗಿಸಲಾಗುತ್ತಿದೆ. ಈ ಕಾರ್ಯಕ್ಕೆ ಪೈಪ್, ನಲ್ಲಿ ಅಥವಾ ಡ್ರಿಪ್ಪರ್ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಇದಕ್ಕೆ ಹನಿ ನೀರಾವರಿ ಅಥವಾ ಡ್ರಿಪ್ ನೀರಾವರಿ ಎಂದು ಕೂಡ ಕರೆಯುತ್ತೇವೆ. ಮತ್ತೊಂದು ವಿಧ ಸ್ಪಿಂಕ್ಲರ್ ನೀರಾವರಿ. ಈ ವ್ಯವಸ್ಥೆಯಲ್ಲಿ ನೀರಿನಲ್ಲಿ ಒತ್ತಡ ಸೃಷ್ಟಿಸಿ ಬೀಳಿಸುವುದಾಗಿದೆ. ಪೈಪ್ ಮತ್ತು ನಾಜಲ್ ಮೂಲಕ ಮಳೆಯ ರೂಪದಲ್ಲಿ ಬೆಳೆಗಳಿಗೆ ನೀರನ್ನು ಬಳಸಲಾಗುತ್ತದೆ. ಈ ಯೋಜನೆಯ ಮೌಲ್ಯಮಾಪನದಿಂದ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯಿಂದ ಜಲ ಸಂಪನ್ಮೂಲಗಳ ದಕ್ಷತಾ ಬಳಕೆಯು 30-70% ಸುಧಾರಿಸಿದೆ. ಈ ವ್ಯವಸ್ಥೆಯಿಂದ ವಿವಿಧ ಬೆಳೆ ಉತ್ಪಾದನೆಯಲ್ಲಿ 9-60% ಹೆಚ್ಚಳವಾಗಿದೆ. ಹಾಗೆಯೇ ಗುಣಮಟ್ಟವು ಸಹ ಹೆಚ್ಚಿದೆ. ಮುಂದುವರೆದು ರೈತರ ಆದಾಯ 10-79% ಕೂಡ ಹೆಚ್ಚಳವಾಗಿದೆ.

ಪ್ರಥಮ ನಾಮನ ಕೋರೋನು ಚಂದಾಸುರಿ